ಜೇನಿನಲ್ಲಿ ಕೆಲಸಗಾರ ನೋಣ, ಆ ಗಂಡು ನೋಣ, ಆ ನಂತರ ರಾಣಿ ನೋಣ, ಮೂರು ಇರ್ತದೆ. ಗಂಡು ನೋಣ ಅವಕ್ಕೆ ಬೇಕಾದಾಗ ಮಾತ್ರ ಗಂಡು ನೋಣವನ್ನು ಉತ್ಪಾದನೆ ಮಾಡಿಕೊಳ್ತವೆ, ಇಲ್ಲೇ ರಾಣಿ ಶೆಲ್ ಮಾಡಬೇಕಾದ್ರೆ ಸಂದರ್ಭದಲ್ಲಿ ಮಾತ್ರ. ಉಳಿದ ಕೆಲಸಗಾರ ನೋಣಗಳು ಕೆಲಸಗಳನ್ನು ಮಾಡ್ತವೆ. ಅವು ಸಾಮಾನ್ಯ ಒಂದು ಆಹಾರ ಸಿಗ್ತದೆ ಹೇಳಾಗ ಸಾಮಾನ್ಯ 2.5-3 ಕಿಲೋಮೀಟರ್ ವರೆಗೂ ಆಹಾರಕ್ಕೋಸ್ಕರ ಹುಡುಕಿ ಆಹಾರ ತರುವಂತ ಒಂದು ಸಾಮರ್ಥ್ಯ ಇರುವಂತವು ಜೇನು ನೋಣ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಪರಿಶ್ರಮ ಪಡುವಂತ ಜೀವಿ ಅಂತ ಹೇಳಬಹುದು. ಇದು ಜೇನಿನಲ್ಲಿ ರಾಣಿ ಹುಳವನ್ನ ವರ್ಷಕ್ಕೆ 2 ಸಾರಿ ಅಥವಾ 3 ಸಾರಿ ಮಾಡುತ್ತದೆ, ನವೆಂಬರ್ ಡಿಸೆಂಬರ್ದಲ್ಲಿ ಒಂದ್ ಸಾರಿ, ಆ ನಂತರದಲ್ಲಿ ಮತ್ತು ಹುಳ ಆಹಾರಗಳ ಸಿಗ್ತಾ ಇದೆ ಹೇಳಾದ್ರೆ ಮೇದಲ್ಲಿ ಒಂದ್ ಸಾರಿ 2 ಸಾರಿ ಅದು ರಾಣಿ ಕೃತಕವಾಗಿ ರಾಣಿ ಶೆಲ್ಗಳನ್ನು ಮಾಡುತ್ತದೆ. ಆ ಸಂದರ್ಭದಲ್ಲೂ ಕೂಡ ಅದನ್ನ ಲಕ್ಷ್ಯ ಇಟ್ಟು ಆ ಒಂದು ರಾಣಿ ಶೆಲ್ ಮಾಡಿದ ಸಂದರ್ಭದಲ್ಲಿ ನೋಡಿ ಅದನ್ನು ಬೇರೆ ಗೂಡುಗಳಿಗೆ ಹಾಕೊಂಡು ಬೇರೆ ಗೂಡನ್ನ ರೆಡಿ ಮಾಡ್ಕೊಳ್ಲಿಕ್ಕೂ ಆಗ್ತದೆ, ಅದರಿಂದ ಆದಾಯವೂ ಕೂಡ ಬರ್ತದೆ ಬೇರೆ ಗೂಡುಗಳಿಂದ. ನಾವು ಅಂದ್ರೆ ಒಂದು ವರ್ಷದಲ್ಲಿ ಅಥವಾ 2 ಅಥವಾ 3 ಸಲ ನಾವು ಡಿವೈಡ್ ಮಾಡಲೇಬೇಕು. ಹಾ, 2 ಅಥವಾ 3 ಸಲ ಡಿವೈಡ್ ಮಾಡೋದ್ರಿಂದ ನಮಗೆ ಗೂಡುಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತದೆ. ಈ ಒಂದ್ ಗೂಡು ಇರೋದನ್ನ 3 ಗೂಡು 3 ರಿಂದ 9 ಅಂದ್ರೆ 3 ಇದನ್ನ ಮತ್ತೆ 3 ಮೂರಲ್ಲಿ 9 ಮಾಡ್ಕೊಳ್ಳಿಕ್ ಬರ್ತದೆ. ಆ ತರ ಮಾಡ್ಕೊಂಡಿದ್ರಿಂದ ಅದು ಗೂಡುಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ನಮ್ದು 250 ಪೆಟ್ಟಿಗೆ ಇದೆ, ನಾವು ಸಾಮಾನ್ಯ 500 ಜಗಕ್ಕಿಂತ ಜಾಸ್ತಿ ಪೆಟ್ಟಿಗೆಗಳನ್ನ ಬೇರೆ ಜನಕ್ಕೆ ಮಾರ್ತೇವೆ. ಅಂದ್ರೆ ಅದನ್ನ ನಿರ್ವಹಣೆ ಮಾಡಿ ಗೂಡುಗಳನ್ನ ಮಾಡಿ ಗೂಡುಗಳನ್ನ ಬೇರೆಯವ್ರಿಗೆ ಅಂದ್ರೆ ಜನ ಇಲ್ಲಿ ಕೇಳ್ತಾ ಬರ್ತಾರೆ. ಆ ಜನ ಒಂದ್ ಗೂಡಿಗೆ 4,000 ರೂಪಾಯಿನಲ್ಲಿ ಗೂಡುಗಳನ್ನು ಮಾರ್ತೇವೆ ಒಂದ್ ಗೂಡಿಗೆ. ಈಗ ನಿಮ್ಗೆ ಗೂಡು ಮಾರೋದ್ರಿಂದ ಒಂದು, ಜೇನು ಮಾರೋದ್ರಿಂದ ಒಂದು, ಬೇರೆ ಬೇರೆ ಉತ್ಪನ್ನಗಳನ್ನು ಮಾರೋದ್ರಿಂದ ಅಲ್ಲಿ ಕೂಡ ಸಾಕಷ್ಟು ಹಣಕಾಸಿನ ಸಹಾಯನೂ ಆಯ್ತು, ಮತ್ತೆ ನೀವು ಪರೋಕ್ಷ ಲಾಭ ಕೂಡ ಇದೆ. ಜೇನಿನಿಂದ ಅಡಿಕೆ ಬೆಳೆ, ಕಾಳುಮೆಣಸು ಇವೆಲ್ಲ ಬೆಳೆಗಳಿಗೂ ಕೂಡ ಪರಾಗಸ್ಪರ್ಶ ಆಯ್ತು. ಅದರಿಂದ ಸಾಮಾನ್ಯ 30% ಬೆಳೆಗಳು ಕೂಡ ಜಾಸ್ತಿ ಆಗ್ತದೆ. ಎಲ್ಲ ಯಾವುದೇ ಬೆಳೆಗಳು ಉತ್ಪನ್ನಗಳು ಕೂಡ ಜಾಸ್ತಿ ಆಗ್ತದೆ 30% ಇರುವಂತಹದ್ದು ಎಲ್ಲ ಸಂಶೋಧನೆಗಳಿಂದ ಕೂಡ ಪ್ರೂಫ್ ಆಗಿದೆ. ಮತ್ತೆ ಎಲ್ಲಾ ಸಸ್ಯಗಳಿಗೂ ಕೂಡ ಜೇನುಹುಳುಗಳು ಪರಾಗಸ್ಪರ್ಶ ಮಾಡೋದ್ರಿಂದಾನೇ ಸಾಮಾನ್ಯ 70% ಜೇನುಹುಳುಗಳಿಂದಾನೇ ಆಗ್ತದೆ ಎಂದು ಹೇಳುವುದನ್ನ ನಾವು ಕೇಳ್ತೇಳಿದ್ದೇವೆ ಅಷ್ಟೇ. ನಾವು ನೋಡಿದೆ ಹೇಳೋದಕ್ಕಿಂತ ನಾವು ಕೇಳ್ತೇಳಿದ್ದೇವೆ 70% ಆಗ್ತದೆ ಅಂತೇಳಿ ಪುಸ್ತಕಗಳಲ್ಲೆಲ್ಲ ಅದನ್ನೇ ಹಾಕಿದ್ದಾರೆ. 70% ಪರಾಗಸ್ಪರ್ಶ ಜೇನುಹುಳುಗಳಿಂದಾನೇ ಆಗ್ತದೆ ಅಂತೇಳಿ. ಹಾಗಾಗಿ ಪ್ರಕೃತಿಗೆ ಜೇನುಹುಳ ಪೂರಕವಾದಂತ ಒಂದು ಪರಾಗಸ್ಪರ್ಶ ಕ್ರಿಯೆ ಮತ್ತು ಪ್ರಕೃತಿ ಉಳಿಬೇಕು ಅಂತ ಹೇಳಿದ್ರೆ ಜೇನು ಅವಶ್ಯ ಅಂತೇಳಿ ಅನಿಸ್ತದೆ. ಹಾಗೆ ಜೇನು ಉತ್ಪನ್ನಗಳ ವಿಷಯದಲ್ಲಿ ಬರೋದಾದ್ರೆ ಮಳೆಗಾಲದಲ್ಲಿ ಹೆಚ್ಚಿನ ಒಂದು ಪರಿಶ್ರಮ ವಹಿಸಿ ಮಳೆಗಾಲದಲ್ಲಿ ಸ್ವಲ್ಪ ಕಾಳಜಿಯಿಂದ ವಾರಕ್ಕೆ ಒಂದ್ ಸರಿ ಆದ್ರೂ ಹೋಗಿ ಕೆಳಗಡೆ ಮನೆಯಲ್ಲಿ ಸ್ವಲ್ಪ ಕಸ ಮತ್ತು ಇರುವೆ ಇದೆಲ್ಲ ಬರ್ತದೆ, ಅದನ್ನೆಲ್ಲ ನಿರ್ವಹಣೆ ಮಾಡಿಕೊಂಡು ಸ್ವಚ್ಛ ಕೆಳಗಡೆ ಅಡಿಮಣೆ ಅಂತ ಹೇಳ್ತೇವೆ ನಾವು, ಅಡಿಮಣೆಯನ್ನ ಸ್ವಚ್ಛ ಮಾಡಿ ಮಳೆಗಾಲದಲ್ಲಿ ಇಟ್ಕೊಳ್ಬೇಕು. ಆ ನಂತರದಲ್ಲಿ ಮೇಲ್ಗಡೆ ಏರಿಗಳನ್ನ ವಾರಕ್ಕೆ ಅಥವಾ 15 ದಿನಕ್ಕೆ ಒಂದ್ ಸರಿ ಆದ್ರೂ ನೋಡಿ ಹಳೆ ಏರಿಗಳನ್ನ ಕಟ್ ಮಾಡಿ ಅದನ್ನ ಕಟ್ ಮಾಡಿ ಒಂದೊಂದೇ ಆಗಿ ಹೊಸ ಹೊಸ ಏರಿಗಳನ್ನಾಗಿ ಪರಿವರ್ತನೆ ಮಾಡ್ಕೊಂತ ಬರಬೇಕು. ಅಂದ್ರೆ ಒಂದೇ ಸಾರಿ ಅಷ್ಟು ಕಟ್ ಮಾಡಬಾರದು, ಒಂದೊಂದೇ ಏರಿಗಳನ್ನ ವಾರ ಅಥವಾ 15 ದಿನಕ್ಕೆ ಒಂದೊಂದು ಏರಿ ಅಂತ ಕಟ್ ಮಾಡಿ ಅದನ್ನ ಒಂದೊಂದೇ ಏರಿಗಳನ್ನ ಹೊಸ ಹೊಸ ಏರಿಗಳನ್ನಾಗಿ ಮಾಡ್ಕೊಂತ ಹೋಗ್ಬೇಕು. ಹಳೆ ಏರಿ ಆಗಿರೋದ್ರಿಂದ ಎಂತ ಆಗ್ತದೆ ಕೇಳಿದ್ರೆ ಅದು ತತ್ತಿ ಇಡುವಂತ ಪ್ರಮಾಣ ಕಪ್ಪಾಗಿರೋದ್ರಿಂದ ತತ್ತಿ ಇಡುವಂತ ಪ್ರಮಾಣ ಕಡಿಮೆ ಆಗ್ತದೆ, ಮತ್ತು ಹುಳ ಗಿಳ ಆಗುವಂತ ಗೊಣ್ಣುಳ ಅಂತ ಹೇಳ್ತೇವೆ ನಾವು, ಆ ಹುಳಗಳು ಅದಕ್ಕೆ ಅಂಟುಕೊಳ್ತದೆ, ಪುನಃ ಹುಳಗಳಾಗುವಂತ ಸಮಸ್ಯೆ ಬರ್ತದೆ. ಅದರಿಂದ ಅದನ್ನು ಹೊಸ ಏರಿಗಳನ್ನು ಮಾಡೋದ್ರಿಂದ ಗೊಣ್ಣುಳ ಆಗುವಂತದ್ದು ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ. ಅದನ್ನ ಮಳೆಗಾಲದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ 15 ದಿನಕ್ಕೆ ಒಂದು ಹೊಸ ಹೊಸ ಏರಿಗಳನ್ನಾಗಿ ಪರಿವರ್ತನೆ ಮಾಡ್ತಾ ಬಂದ್ರೆ ಬಹಳ ಒಳ್ಳೇದು. ಇನ್ನ ಜೇನನ್ನ ಕಟಾವ್ ಮಾಡ್ಬೇಕಂದಾಗ ಎಷ್ಟು ದಿನಕ್ಕೆ ಒಂದ್ಸಲ ಮಾಡಬೇಕು, ಅಥವಾ ದಿನ ಗಣನೆಗೆ ತಗೋಬೇಕು, ಅಥವಾ ಅಲ್ಲಿ ತುಪ್ಪ ಎಷ್ಟು ಫಾರ್ಮ್ ಆಗಿದೆ, ಎಷ್ಟು ಉತ್ಪಾದನೆ ಆಗಿದೆ, ಅದ್ರ ಮೇಲೆ ತೀರ್ಮಾನ ತಗೋಬೇಕು? ಹೇಗೆ ತುಪ್ಪ ಎಷ್ಟಾಗಿದೆ ಅನ್ನೋದ್ರ ಮೇಲೆ ತೀರ್ಮಾನ ತಗೊಳ್ಬೇಕು. ಯಾಕೆಂತ ಹೇಳಿದ್ರೆ ಅವು ಸೀಲ್ ಮಾಡಿದ ನಂತರ ಅದನ್ನ ಜೇನು ತುಪ್ಪ ಆಗೋದು, ಇಲ್ಲದ್ರೆ ಅದು ಮಕರಂದವಾಗಿ ಉಳಿತದ. ಅಂದ್ರೆ ಸ್ಟಾಕ್ ಮಾಡಿದ ಪೂರ್ವದಲ್ಲಿ ಅವು ಅದನ್ನ ತಂದು ಸ್ಟಾಕ್ ಮಾಡಿರ್ತಾವ ಅಷ್ಟೇ ಮಕರಂದ. ಆ ನಂತರದಲ್ಲಿ ಅದು ಸೀಲ್ ಮಾಡಿದ ನಂತರ ಜೇನು ತುಪ್ಪ ಅಂತೇಳಿ ಆಗ್ತದೆ. ಆ ಲೆಕ್ಕಕ್ಕೆ ಅದು ಸೀಲ್ ಆಗಿದೆಯೋ ಇಲ್ಲೋ ನೋಡಿ ಸಾಮಾನ್ಯ 8-10 ದಿವಸಕ್ಕೆ ಆಹಾರ ಸೋರ್ಸ್ ಏನ್ ಸಿಗ್ತದೆ ಅದ್ರ ಮೇಲೆ ಡಿಪೆಂಡ್. ಆಹಾರಗಳು ಜಾಸ್ತಿ ಸಿಗ್ತದೆ ಲಭ್ಯವಾಗಿರ್ತದೆ ಅಂತ ಹೇಳಿದ್ರೆ ಅವು 15 ದಿವಸಕ್ಕೆ ಒಂದ್ಸರಿ ತೆಗಿಬಹುದು, 8 ದಿವಸಕ್ಕೆ ಒಂದ್ಸರಿ ಕೂಡ ತೆಗಿಬಹುದು ಆಹಾರ ಪ್ರಕೃತಿಯಲ್ಲಿ ಸಿಗ್ತದೆ. ಈಗ ಜೇನು ನಾವು ಕಟಾವ್ ಮಾಡಿದ್ವಿ, ಕಟಾವ್ ಮಾಡಿದ ನಂತರ ಅಲ್ಲಿ ಏನಾದ್ರೂ ಉಪಚಾರ ಬೇಕಾಗುತ್ತೋ ಹೇಗೆ ರೈತರ ಲೆವೆಲ್ ಅಲ್ಲಿ? ಜೇನನ್ನ ಆದಷ್ಟು ಮಾಡಿ ನೀರು ತಾಗದೇ ಇತ್ತರ, ನೀರನ್ನ ತಾಗದೇ ಇತ್ತರ ನೋಡ್ಕೊಂಡು ಕಟಾವ್ ಮಾಡಬೇಕು. ಜೇನು ತೆಗೆದ ನಂತರದಲ್ಲಿ ಒಳ್ಳೆ ಒಣಗಿದ ಒಂದು ಪಾತ್ರೆಯಲ್ಲಿ ಹಾಕಿ, ಅದರಲ್ಲಿ ನೀವು ಸ್ಟೋರ್ ಬಾಟ್ಲ್ ಗ್ಲಾಸ್ ಬಾಟ್ಲಲ್ಲಿ ಹಾಕಿದ್ರೆ ಒಳ್ಳೇದು, ಗ್ಲಾಸ್ ಬಾಟ್ಲ್ ಸಿಗ್ಲಿಲ್ಲ ಅಂದ್ರೆ ಒಳ್ಳೆ ಸ್ಟೀಲು ಪಾತ್ರೆಗಳಲ್ಲಿ ಸ್ಟೋರ್ ಮಾಡಿ ಇಡಬಹುದು. ಹೆಚ್ಚಿಗೆ ದಿವಸ ಜಾಸ್ತಿ ದಿವಸ ಉಳಿತದೆ. ಒಂದೊಂದು ಗೂಡಿಂದ ಅಂದಾಜು ಎಷ್ಟು ಬರಬಹುದು? ಸಾಮಾನ್ಯ ಒಂದ್ ಗೂಡಿಂದ 15 ಕೆಜಿ ಸರಾಸರಿ ತೆಗಿಬಹುದು. ಒಂದು 20 ಕೆಜಿ ಬರ್ತದೆ, ಒಂದ್ರಲ್ಲಿ 5 ಕೆಜಿ ಬರ್ತದೆ, ಒಂದ್ ಸರಾಸರಿ 15 ಕೆಜಿ. ಈಗ ಮಲೆನಾಡಿನಲ್ಲೆಲ್ಲ ಎವರೇಜ್ ನಾವು ಎಲ್ಲರಿಗೂ ರೈತರು ತೆಗಿತಾರೆ. ಒಂದ್ ಗೂಡಿಂದ 15 ಕೆಜಿ ಬರ್ತದೆ ಒಂದ್ ಗೂಡಿನಿಂದ. ಒಂದು ವರ್ಷಕ್ಕೂ ಒಂದು ಕಟಾವಿಗೆ? ಒಂದ್ ವರ್ಷಕ್ಕೆ ಒಂದ್ ಕಟಾವಿಗಲ್ಲ ಸರ್, ಒಂದ್ ವರ್ಷದಲ್ಲಿ 20 ಕೆಜಿನೂ ಬರ್ತದೆ. ಎರಡ್ ಅಂತಸ್ತು ಕೊಟ್ರೆ 25 ಕೆಜಿನೂ ಬರಬಹುದು. ಅದ್ ಸರಾಸರಿ ನಮ್ ತೇರಿ ಪ್ರಕಾರ ಒಂದ್ 15 ಕೆಜಿ ಎವರೇಜ್ ಹಿಡ್ಕೋಬಹುದು ಅಂತ ಅನಿಸ್ತದೆ. ರೈತರು ತಾವು ಪ್ಯಾಕ್ ಮಾಡಿ ಮಾರಾಟ ಮಾಡುದು ಅವ್ರಿಗೆ ಕಷ್ಟ ಆಗಬಹುದು. ಒಂದು ಕೆಲವೊಂದು ಜನ ಮಾಡಿನೂ ಮಾಡಬಹುದು, ನೀವು ಮಾಡ್ತಾ ಇದ್ದೀರಿ. ಈಗ ರೈತರು ಬೆಳೆದಾಗ ಬೇರೆದವ್ರಿಗೆ ಮಾರಾಟ ಮಾಡೋದಾಗಿರ್ಬೋದು ಅಥವಾ ತಾವೇ ಜೇನನ್ನ ಇದನ್ ಮಾಡಿ ತಮಗೆ ಬೇಕಾದಂಗೆ ಪ್ಯಾಕ್ ಮಾಡಿ ಮಾರಾಟ ಮಾಡೋದು ಆಗಿರ್ಬೋದು, ಅಲ್ಲಿ ಏನಾದ್ರೂ ಮತ್ತೇನಾದ್ರು ಕಾಳಜಿ ವಹಿಸಬೇಕು ಹೇಗೆ ಅನ್ನೋದು? ಈಗ ಎಲ್ಲರ ಹತ್ರ ಕೂಡ ಪ್ಯಾಕಿಂಗ್ ಮಾಡಿ ಮಾರುವಂತದ್ದು ಅಂದ್ರೆ ಮಾರ್ಕೆಟಿಂಗ್ ಲೈನ್ ಎಲ್ಲರಿಗೂ ಕೂಡ ಗೊತ್ತಿರೋದಿಲ್ಲ, ಅದನ್ನ ಮಾರುವಂತ ಸಾಮರ್ಥ್ಯವೂ ಎಲ್ಲರ ಜನಕ್ಕೆ ಇರೋದಿಲ್ಲ. ಆ ದೃಷ್ಟಿಯಿಂದ ಅವರು ಇನ್ನೊಂದು ಮೀಡಿಯೇಟರ್ ಅಂದ್ರೆ ಅವರ ಕೊಟ್ಟು ಅಲ್ಲಿಂದ ಪ್ಯಾಕಿಂಗ್ ಮಾಡಿ ಬೇರೆ ಕಡೆ ಹೋಗ್ತದೆ, ಆ ತರನೂ ಅವ್ರು ಮಾಡಬಹುದು. ಅಥವಾ ಕೆಲವಷ್ಟು ಈಗ ಅವ್ರ ಪರಿಚಯದವರನ್ನ ಹಿಡ್ಕೊಂಡು ಅಲ್ಲಿ ಮಾರ್ಕೊಂಡು ಹೆಚ್ಚಿನ ಆದಾಯ ಕೂಡ ಗಳಿಸ್ಕೋಬಹುದು. ಬ್ಯಾಂಕ್ಗಳಲ್ಲಿ ಅಥವಾ ಪರಿಚಯಸ್ಥರಲ್ಲಿ ಬೇರೆ ಬೇರೆ ತರದಲ್ಲಿ ಅದನ್ನ ಮಾರ್ಕೊಂಡು ಅದನ್ನ. ಹೌದು, ಪ್ರಾರಂಭದಲ್ಲಿ ನಾವು ಬೇರೆ ಬೇರೆ ಕಡೆ ಸರ್ಕಾರಿ ಮೇಲ್ಗಡೆ ಆಫೀಸ್ಗಳಲ್ಲೆಲ್ಲ ಹೋಗಿ ಆ ಜೇನುತುಪ್ಪನ ಮಾರ್ತಿದ್ದೆ ನಾನು ಮೊದಲು. ಆಫೀಸ್ಗಳಿಗೆ ಹೋಗಿ ಅಲ್ಲಿ ಅವ್ರಿಗೆ ಒಂದು 10 ಬಾಟ್ಲ್ ಬೇಕು ಅಂದ್ರೆ 10 ಬಾಟ್ಲ್ ತಗೊಂಡೋಗಿ ಇವತ್ತು ಕೊಡೋದು, ನಾಳೆ ಮತ್ತೆ ಯಾರ ಮತ್ತೊಂದು ಆಫೀಸಿಗೆ ಹೋಗಿ ಒಂದ್ ದಿವಸ ರೆವಿನ್ಯೂ ಆಫೀಸಿಗೆ ಹೋಗುದು, ಆನಂತರ ಮತ್ತೊಂದ್ ದಿವಸ ಫಾರೆಸ್ಟ್ ಆಫೀಸಿಗೆ ಹೋಗುದು. ಅಲ್ಲಿ ಯಾರ್ಯಾರಿಗೆ ಬೇಕು ಜೇನುತುಪ್ಪ ಕೇಳ್ತಿದ್ದೆ ಅವ್ರಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕು. ಅವರೆಲ್ಲ ನಮಗೊಂದು ಬಾಟ್ಲ್ ನಮಗೊಂದು ಬಾಟ್ಲ್ ತೊಂದ್ರು ನಮ್ಮ 1/2 ಕೆಜಿ ಕೊಡ್ರಿ ಹೇಳ್ತಿದ್ರು, ಅವ್ರಿಗೆ ತಗೊಂಡು ಸಪ್ಲೈ ಕೊಡ್ತಾ ಇದ್ದೆ. ಈ ತರ ಮಾಡಿ ನಾನು ಅಂದ್ರೆ ಅದನ್ನ ಬೆಳವಣಿಗೆ ಮಾಡ್ತಾ ಬಂದೆ. ಅಲ್ಲಿ ನಮ್ಗೆ ಆತ್ಮೀಯತೆನು ಜಾಸ್ತಿ ಆಗ್ತದೆ ಅವ್ರ ಆಫೀಸ್ ಸರ್ಸಂಗಡ, ಅವಾಗ ಅದು ಬೆಳವಣಿಗೆ ಆಗ್ತಾ ಹೋಯ್ತು. ಅದರಿಂದ ಬೇರೆ ಬೇರೆ ಈಗ ನೀವು 250 ಪೆಟ್ಟಿಗೆ ಇಟ್ಟಿರಲ್ಲ, ಅಷ್ಟು ಗೂಡು ಇದು ಎಷ್ಟು ಬರುತ್ತೆ? 250 ಗೂಡಿಂದ ನಿಮಗೆ ಜೇನುತುಪ್ಪ ಉತ್ಪಾದನೆ ಎಷ್ಟಾಗುತ್ತೆ? 250 ಪೆಟ್ಟಿಗೆಯಿಂದ ಸಾಮಾನ್ಯ ಒಂದು ವರ್ಷಕ್ಕೆ ಎಲ್ಲದೂ ತುಪ್ಪನೇ ಬರ್ತದೆ ಅಂತಾರಲ್ಲ, ಕೆಲವೊಂದಷ್ಟು ತುಪ್ಪ ವೀಕ್ ತುಪ್ಪ ಹುಳುಗಳ ಸಂಖ್ಯೆ ಕಡಿಮೆ ಇದ್ದಾಗ ತುಪ್ಪ ಬರೋದಿಲ್ಲ. ಸರಾಸರಿ ನಮಗೆ ಸಾಮಾನ್ಯ 2000 ಕೆಜಿ ಜೇನುತುಪ್ಪ ನಂದು ನಾನು ಈ ಸರ ತೆಗೆದಿದ್ದೇನೆ. 2000 ಕೆಜಿ ಜೇನುತುಪ್ಪ ಬರ್ತದೆ ಹೆಚ್ಚು ಕಡಿಮೆ. ಅದು ಟೋಟಲ್ 250 ಪೆಟ್ಟಿಗೆ ಮೇಂಟೈನ್ ಮಾಡಿದಾಗ ಎಲ್ಲದೂ ಕೂಡ ತುಪ್ಪಕ್ಕೆ ಬರೋದಿಲ್ಲ, ಕೆಲವೊಂದಷ್ಟು ವೀಕ್ ಇರ್ತದೆ. ಒಂದು ಕೆಲವೊಂದಷ್ಟು ವಾರದಲ್ಲಿ ನಮಗೆ ಅದಕ್ಕೆ ಹೋಗಿ ತೆಗಿಲಿಕ್ಕೆ ಆಗದೇನೆ ಸಂದರ್ಭದಲ್ಲಿ ತೆಗಿಲಿಕ್ಕೆ ಆಗದೆ ಉಳಿತದೆ. ಹಂಗೆ ಅದು 10 ದಿವಸ ತೆಗಿಯೋದು, 15 ದಿವಸ 20 ದಿವಸ ಅಲ್ಲಿವರೆಗೂ ಹೋಗಿ ಮುಟ್ಲಿಕ್ಕೆ ಆಗೋದಿಲ್ಲ, ತೆಗಿಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲೆಲ್ಲ ಅದು ಹೆಚ್ಚಿಗೆ ಸ್ಟಾಕ್ ಆಗಿ ಆ ಸಂದರ್ಭದಲ್ಲಿ ಕಡಿಮೆ ನಮ್ಗೆ ಇಳುವರಿ ಕಡಿಮೆ ಬರ್ತದೆ. ಇದು ಕೃಷಿ ಆಧಾರಿತ ಒಂದು ಸಣ್ಣ ಕೈಗಾರಿಕೆ, ಹಾಗಾಗಿ ಅಲ್ಲಿರುವಂತ ಸೌಲಭ್ಯವನ್ನೆಲ್ಲನೂ ನೀವು ಬಳಸ್ಕೊಂಡಿದ್ದೀರಿ, ಮತ್ತೆ ಮಾರಾಟದ ತಂತ್ರ ಕೂಡ ನಿಮ್ಗೆ ಗೊತ್ತಾಗಿದೆ ಬಹಳ ದಿನದ ದಿನದಿಂದ ಇದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ. ಈಗ ಪ್ಯಾಕಿಂಗ್ ಮಾಡ್ತಾ ಇದ್ದೀರಿ, ನಿಮ್ಮದೇ ಆದಂತ ಒಂದು ಹೆಸರಿನಲ್ಲಿ ಅಮೃತ ಅನ್ನುವಂತ ಹೆಸರಿನಲ್ಲಿ ಜೇನುತುಪ್ಪ ಮಾರ್ತಾ ಇದ್ದೀರಿ. ಈಗ ಒಂದು ಇಂಡಸ್ಟ್ರಿ ಆಗಿ ಬೆಳೆದಿರೋದ್ರಿಂದ ನಿಮ್ಗೆ ಇನ್ನೂ ಕೂಡ ಬೇರೆ ಬೇರೆ ನಮ್ಮ ರಾಜ್ಯ ಇರ್ಬೋದು ಬೇರೆ ರಾಜ್ಯ ಇರ್ಬೋದು ವಿದೇಶನೇ ಆಗ್ಬೋದು ಹಿಂಗೆಲ್ಲ ಮಾರುಕಟ್ಟೆ ಸಿಗುವ ಸಾಧ್ಯತೆಗಳು ಇರ್ತಾವಲ್ಲ? ಇರ್ತದೆ. ಇದು ನಾವು ಬೆಳೆಸ್ಕೊಂಡು ಹೋದಂಗೆ ಜಾಸ್ತಿ ಜಾಸ್ತಿ ಜನರ ಸಂಪರ್ಕ ಆಗಿ ಅಲ್ಲಿಂದ ನಾವು ಮಾರ್ಕೆಟ್ಗಳು ಲಭ್ಯ ಆಗೋದು, ಈ ಒಬ್ಬರಿಂದ ಒಬ್ಬರಿಂದ ಬೆಳವಣಿಗೆ ಆಗ್ತಾ ಹೋಗ್ತದೆ ಅದು. ಹಾಗಾಗಿ ಈಗ ನಾವು ಮೊದಲು ಅದೇ ಹೇಳಿದಲ್ಲ, ಸರ್ಕಾರಿ ಕೆಲವೊಂದಷ್ಟು ಕಟ್ಟಡಗಳಲ್ಲಿ ಅಷ್ಟೇ ಓಡಾಡ್ತಿದ್ದೆ ನಾನು. ಆನಂತರ ಅಲ್ಲಿಂದ ಪಟ್ಟಣಕ್ಕೆ ಹೋದೆ, ಬೇರೆ ಬೇರೆ ಊರುಗಳಿಗೂ ಸಪ್ಲೈ ಮಾಡಿದೆ. ಆನಂತರದಲ್ಲಿ ಬೇರೆ ಬೇರೆ ಊರುಗಳಿಗೆ ಸಪ್ಲೈ ಆಗಿ ಈ ಪ್ರಮಾಣದಲ್ಲಿ ಇಂಡಸ್ಟ್ರಿಯಾಗಿ ಬೆಳೆಸಿದ್ದೇನೆ ಅಂತ ಹೇಳ್ಬೋದು ಬೇರೆ ಬೇರೆ ತರದಲ್ಲಿ. ಒಟ್ಟಾರೆ ನಿಮಗೆ ಎಷ್ಟು ಆದಾಯ ಬರುತ್ತೆ 250 ಗೂಡಿಂದ ಬಂದಂತ ಜೇನನ್ನ ಅಂದ್ರೆ? ಈಗ ಹೆಚ್ಚು ಕಡಿಮೆ ನೀವು ಹೇಳಿದ್ರೆ 2 ಟನ್ ಅಷ್ಟು ನೀವು ಬೆಳೀತಾ ಇದ್ರಿ, ಅದರಿಂದ ಎಷ್ಟು ಆದಾಯ ಬರುತ್ತೆ? ಈಗ ಸಾಮಾನ್ಯ

ಸೋಯೋಲೆ ಬಗಾರಿ ತೇರಾ ಸೋಯೋಲೆ ಬಗಾರಿ ತೇರಾ ಸೋಯೋಲೆ ಬಗಾರಿ ತೇರಾ ಸೋತಾ ದ್ವಾರೆ ಮಗನೋ ತಂಗಿನಾ ಕಾಯ ಕೋಯಿ ದೆ ಗೋರಿ ತಂಗಿನಾ ಕಾಯ ಕೋಯಿ ದೆ ಗೋರಿ ಗೋಡೆ ಮೀ ಒಂದ ಗೋಡೆ ಇಳಾದೇವಿ ಎಡ ಗೋಡೆ ದಣವೇ ನಾಮ ಬಂದವರಲ್ಲ ನಿಮ್ಮನೆ ಕಂಡವರಲ್ಲ ನಿಮ್ಮನೆ ಗುರುತೆ ಕವಲಿ ಕೇಳದೋ ಕೆಂಗಳ ಸುವಾಗ ಯವನಾಡ ದಂಡೇಳಿ ದಂಡಲ್ಲ ಯವನಾಡ ದಳ್ಯಾನಲ್ಲ ನಿಸ್ತ್ರೇ ಮದುವಣನ ಚಲೋ ಸಿರಿ ಮಾರೆ ತೋಳಿ ಚಲೋ ಸಿರಿ ಮಾರೆ ತೋಳಿ ಸಿರಿ ಮಾರೆ ತೋಳಿತೆ ಮೀ ಬಿಯಗಿರ ಮುಂದಾನು ಪರಗೆ ಮೀಗ ಪರಗೆ ಪಾಣೆ ಕೋ ಕೊಡಿ ನಮಗಂದ ಪಾಣೆ ಕೊಡಿ ನಮಗೆ. ಮಧುಮಗ ತನ್ನ ದಿಬ್ಬಣದೊಂದಿಗೆ ಮಧುಮಗಳ ಮಾವನ ಮನೆಗೆ ಬರ್ತಾರೆ. ಮಾವನ ಮನೆಗೆ ಬಂದಾಗ ಕಾಲಿಗೆ ನೀರು ಹಾಕಿ ಮಾವನ ಮನೆಯವರು ಮಧುಮಗನನ್ನ ಸ್ವಾಗತಿಸುತ್ತಾರೆ. ಸ್ವಾಗತಿಸುವಾಗ ಕಾಲಿಗೆ ನೀರು ಹಾಕಿ ಸ್ವಾಗತಿಸುವಾಗ ಹಾಡುವಂತ ಹಾಡನ್ನ ಹಾಡ್ತಾ ಇದ್ದಾರೆ. ಅಲಿದ ಅಕ್ಷರದಿಂದ ತೇದ ಮಂಗಿಲದಿಂದ ಅಳೆಯನ ಶ್ರೀಪಾದ ತೋಳೆದು ಬಾರೋ ಕಲ್ಯಾಣ ಮೇಶಿತೆ ಕಲ್ಯಾಣೇಶಿತೆ ಕಲ್ಯಾಣ ವೇಯನ ಶ್ರೀಪಾದ ತೊಳೆದು ಬಾರೇಲತ್ಯಮ್ಮ ಅಳಿಯ ಬಂದು ಬಾಳೋತೆ ತೊಡವಾದೆ ಕಲ್ಯಾಣ ಮೇಶಿತೆ ಕಲ್ಯಾಣ ಶೀತೆ ಕಲ್ಯಾಣ ಅಕ್ಷರದಿಂದ ತೇದ ಮಂಗಿಲದಿಂದ ಅಳೆಯನ ಸಭೆಯಲ್ಲಿ ಕರೆದು ಬಾರೋ